ಪ್ರಣತೋಸ್ಮಿ ಗುರುವಾಯುಪುರೇಶಂ ಪ್ರಣತೋಸ್ಮಿ ಗುರುವಾಯುಪುರೇಶಂ ಪ್ರತಿದಿನಮನುಚೇತ ಸ್ಮರ ಹರಿಪಾದಂ ಪ್ರೇಮಾಶ್ರುವ ಪರಿಪೂರ್ಣಮೇ ಸ್ವರಭಾಜನಂ ಕರುಣಾನಿಧೇ ಸತ್ಯಪ್ರದ ಭರಿತ ತತ್ವಂ ಮಮ ಹೃದಯಂ ಭಕ್ತಿ ಸ್ವರಲುಳಿತಂ ಪ್ರಣತೋಸ್ಮಿ ಗುರುವಾಯುಪುರೇಶಂ ಪ್ರತಿದಿನಮನುಚೇತ ಸ್ಮರ ಹರಿಪಾದಂ ಸದಾಸರೀಲಾಲಯಂ ಮಮ ಸರ್ವ ಸರ್ವಸ್ವಮಾತ್ಮಾರ್ಪಣಂ ಕೃಷ್ಣಂ ಪ್ರತಿದಿನಮನುಚೇತಸ್ಮರ ಹರಿಪಾದಂ ಕೃಷ್ಣಂ ಕೃಷ್ಣಂ ಮಾಯಾಬಾಲಂ ಲೀಲಾ ವಿನೋದಂ ಶಿರಸ ನಮಾಮಿ ಕರಿಸದಿ ಸಗರಿ ನಿಜನಿದ ಭಾವ ಸ್ವರಲುಳಿತೋಸ್ಮಿ ಗುರುವಾಯುಪುರೇಶಂ ಪ್ರತಿದಿನಮನುಚೇತ ಸ್ಮರ ಹರಿಪಾದಂ ಪ್ರೇಮಾಶ್ರುವ ಪರಿಪೂರ್ಣಮೇ ಸ್ವರಭಾಜನಂ ಕರುಣಾನಿಧೇ ಸತ್ಯಪ್ರದ ಭರಿದ ತತ್ವಂ ಮಮ ಹೃದಯಂ ಭಕ್ತಿ ಸ್ವರಲುಳಿತಂ ಪ್ರಣತೋಸ್ಮಿ ಗುರುವಾಯುಪುರೇಶಂ ಪ್ರತಿದಿನಮನುಚೇತ ಸ್ಮರ ಹರಿಪಾದಂ.